ಕುಳಿತು ಕೆಲಸವನ್ನು ಮಾಡೋಣ ಬನ್ನಿರು, ಬಂಗಾರದ ಬದುಕ ಹೊಂದೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜೀವನಧಾರೆ ಸಲಿಲಧಾರೆ ಜೀವನಧಾರೆ ಸಲಿಲಧಾರೆ